ಪ್ರಿಪರೇಷನ್ ಅನ್ನ ಅಥವಾ ಮುಂದಿನ ಬೆಳೆಗೆ ಬೇಕಾಗತಕ್ಕಂಥ ಪೋಷಕಾಂಶಗಳಿಗೆ ಅಂದ್ರೆ ಗಿಡಗಳಿಗೆ ಅಥವಾ ಈ ಹಣ್ಣುಗಳಿಗೆ ಬೇಕಾಗತಕ್ಕಂಥ ಪೋಷಕಾಂಶಗಳನ್ನು ಸಹ ಇದೇ ವರ್ಷದಲ್ಲಿ ಕೊಡ್ತಾ ಇರುತ್ತೆ. ಒಂದೇ ವರ್ಷದಲ್ಲಿ ಎರಡು ಕಾರ್ಯಗಳನ್ನ ಮಾಡ್ತಕ್ಕಂಥ ಬೆಳೆಯು ಇದಾಗಿರುತ್ತೆ. ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿರುತ್ತೆ. ಎರಡನೇದಾಗಿ ನೋಡೋದಾದ್ರೆ ಈ ಒಂದು ಕಾಫಿ ಬೆಳೆಯು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವುದರಿಂದ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ನೀರಿನ ಜೊತೆ ಸೋರಿಕೆಯಾಗಿ ಹೋಗ್ತಾ ಇರುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಮೇಲೆ ಸಹ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ತದನಂತರ ಏನಾಗುತ್ತೆ ಅಂದರೆ ಇದು ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಈ ಮಣ್ಣಿನ ಒಂದು ಗುಣ ಏನಪ್ಪ ಅಂದರೆ ಇದು ಮಣ್ಣು ಆಮ್ಲತೆಯಿಂದ ಕೂಡಿರುತ್ತೆ. ಆಮ್ಲತೆಯ ಮಣ್ಣು ಇರುವುದರಿಂದ ಈ ಪೋಷಕಾಂಶಗಳ ಲಭ್ಯತೆಯೂ ಸಹ ವ್ಯತ್ಯಾಸದಲ್ಲಿ ಕೂಡಿರುತ್ತೆ. ಹೀಗಾಗಿ ಇದೂ ಸಹ ಒಂದು ಮಣ್ಣಿನ ಗುಣಧರ್ಮ ಮೇಲೆ ಅಥವಾ ಮಣ್ಣಿನ ಆರೋಗ್ಯ ಮೇಲೆ ಸಹ ಪರಿಣಾಮ ಬೀರುತ್ತೆ. ತದನಂತರ ಏನು ಮಾಡ್ತೀವಿ ನಾವು ಬೆಳೆಗಾರರು ಏನು ಮಾಡ್ತಾರಂದರೆ ಇಂಬ್ಯಾಲೆನ್ಸ್ ಆಗಿ ಈ ರಸಗೊಬ್ಬರಗಳನ್ನು ಸೇರಿಸ್ತಾ ಇರ್ತಾರೆ. ಒಂದು ವರ್ಷ ಹೆಚ್ಚಾಗ್ತಾ ಇರ್ತಾರೆ, ಒಂದು ವರ್ಷ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಯಾವಾಗಲೂ ಹೆಚ್ಚಾಗ್ತಾ ಇರ್ತಾರೆ, ಯಾವಾಗಲೂ ಕಡಿಮೆನ ಹಾಕ್ತಾ ಇರ್ತಾರೆ. ಈ ಥರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸಹ ಮಣ್ಣಿನ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇದರಿಂದ ಫಲವತ್ತತೆಯೂ ಸಹ ಆಗಿರುತ್ತೆ. ಆದ ಕಾರಣ ಈ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿ ಮಾಡಬೇಕಾಗತ್ತೆ ಸರ್. ಇನ್ನು ಯಾವುದೇ ಒಂದು ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ನಿರ್ಧಾರ ಮಾಡೋದು ಬಹಳ ಮುಖ್ಯ. ಈ ಕಾಫಿ ಬೆಳೆಯಲ್ಲಿ ನಾವು ಈ ಪೋಷಕಾಂಶಗಳ ಪ್ರಮಾಣವನ್ನು ಹೇಗೆ ನಿರ್ಧಾರ ಮಾಡಬಹುದು ಅಂತೀರಿ ಸರ್? ನಾವು ಸಾಮಾನ್ಯವಾಗಿ ಮಣ್ಣು ವಿಜ್ಞಾನಿಗಳು ಯಾವುದ್ರ ಮೇಲೆ ಅವಲಂಬನೆ ಮಾಡ್ತಾರೆ ಅಂದರೆ 4-5 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನೋಡಬೇಕಾದ್ರೆ ಕಾಫಿ ಒಂದು ವಾಣಿಜ್ಯ ಬೆಳೆ. ಇದನ್ನು ನಾವು ಪೋಷಕಾಂಶಗಳನ್ನು 120-90-120 NPK ರೇಷಿಯೋನಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಕಾಫಿ ಯಾವುದಕ್ಕೆ ಮಾಡ್ತೀವಿ ಅಂದರೆ 1 ಟನ್ ಕ್ಲೀನ್ ಕಾಫಿಯನ್ನು ಬೆಳೀತಾ ಇದ್ರೆ ಆಲ್ಮೋಸ್ಟ್ 120-90-120 NPK ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ ಕಿಲೋಗ್ರಾಮ್ ಲೆಕ್ಕದಲ್ಲಿ ಬಟ್ ಒಂದು ಟನ್ ಕ್ಲೀನ್ ಕಾಫಿ ಅಥವಾ 6,000 KG ಅಷ್ಟು ಕಾಫಿ ಅರೇಬಿಕಾದ ಹಣ್ಣಿದ್ರೆ ಅದರಿಂದ ಸಾಮಾನ್ಯವಾಗಿ 40 KG ನೈಟ್ರೋಜನ್, 7 KG ಫಾಸ್ಫರಸ್, 45 KG ಪೊಟ್ಯಾಷಿಯನ್ನ ಭೂಮಿಯಿಂದ ಹೀರಿಕೊಂಡು ಬೆಳೀತಾ ಇರುತ್ತೆ. ಓಹೋ, ಅದೇ ರೀತಿ ನಾವು ರೋಬೋಸ್ಟಾದಲ್ಲಿ ನೋಡೋದಾದ್ರೆ 45 KG ನೈಟ್ರೋಜನ್ನು, 9 KG ಫಾಸ್ಫರಸ್ಸು, 58 KG ಪೊಟ್ಯಾಷಿಯಮ್. ಇದು 5,000 KG ಅಂದ್ರೆ 5 ಟನ್ ಹಣ್ಣಲ್ಲಿ ಉತ್ಪಾದನೆ ಮಾಡೋದಕ್ಕೆ ಇದು ಭೂಮಿಯಿಂದ ಹೇರ್ಕೊಂಡಿರುತ್ತೆ. ಅಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳು ನಮ್ಮ ಮಣ್ಣಿನಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅದು ಒಂದು ಅಷ್ಟು ಪ್ರಮಾಣದಲ್ಲಿ ಸೇರಿಸಬೇಕಾಗತ್ತೆ ನಾವು. ಎರಡನೇದೇನು ನಾವು ಗಮನದಲ್ಲಿ ಇಟ್ಕೊಳ್ತಾ ಇವ ಅಂದ್ರೆ 1 ಟನ್ ಕ್ಲೀನ್ ಕಾಫಿ ಬರಬೇಕಂದ್ರೆ ಕಾಂಡದಿಂದ ಅಥವಾ ಎಲೆಯಿಂದ ಬೇರುಗಳಲ್ಲಿ ಗಿಡಗಳಿಗೆ ಶಕ್ತಿ ಇರತಕ್ಕಂಥ ಈ ಪೋಷಕಾಂಶಗಳು ಇರ್ತಾವ ಅಂದ್ರೆ 13 KG ನೈಟ್ರೋಜನ್ ಇರುತ್ತೆ, 3 KG ಫಾಸ್ಫರಸ್ ಬೇಕಾಗತ್ತೆ, 15 KG ಪೊಟ್ಯಾಷಿಯಂ ಬೇಕಾಗತ್ತೆ. ಇದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ತದನಂತರ ಏನು ಮಾಡ್ತೀವಿ ಅಂದರೆ ಫರ್ಟಿಲೈಸರ್ ಯೂಸ್ ಎಫಿಸಿಯನ್ಸಿಯನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫರ್ಟಿಲೈಸರ್ ಯೂಸ್ ಎಫಿಸಿಯನ್ಸಿ ಅಂದರೆ ಎಷ್ಟು ಗೊಬ್ಬರವನ್ನು ಹಾಕಿದರೆ ಅದು ಎಷ್ಟು ಲಭ್ಯತೆ ಆಗುತ್ತೆ ಗಿಡಕ್ಕೆ ಅನ್ನೋದನ್ನು ನೋಡ್ತೀವಿ. ಅದರಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಯೂರಿಯಾನ ನಾವು ಗೊಬ್ಬರ ತಗೊಂಡ್ರೆ 50% ಸಿಗುತ್ತೆ. ಅದು ಯೂಸ್ ಎಫಿಸಿಯನ್ಸಿ 50% ಇರುತ್ತೆ. ಅಂದ್ರೆ 100 KG ಹಾಕಿದ್ರೆ 50 kg ಅಷ್ಟೇ ಮಾತ್ರ ನೈಟ್ರೋಜನ್ ಸಿಗುತ್ತೆ ಸಾರಜನಕ. ಅದೇ ರೀತಿ ಫಾಸ್ಫರಸ್ ನೋಡೋದ್ರೆ ಅದು ತುಂಬಾ ಜಟಿಲವಾಗಿರತಕ್ಕಂಥ ಅಂಶ, ಅದು ಮಣ್ಣಿನಲ್ಲಿ ಇಮಿಡಿಯೇಟ್ ಆಗಿ ಬಂಧಿತವಾಗುತ್ತೆ. ಇದು ಜಸ್ಟ್ 10% ಮಾತ್ರ ಯೂಸ್ ಎಫಿಸಿಯನ್ಸಿ ಇರುತ್ತೆ, ಸಿಗೋದೇ ಇಲ್ಲ. ಕಾರಣಾಂತರಗಳಿಂದ ಇದು ಏನಾಗತ್ತೆ ಅಂದ್ರೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಕೆಮಿಕಲ್ ರಿಯಾಕ್ಷನ್, ಮಣ್ಣಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಈ ಪೊಟ್ಯಾಷಿಯಂ ನೋಡೋದ್ರೆ ಸಹ ಇದು ಒಂದು 50% ಅಥವಾ 60% 50% ಇದ್ದಿರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ತದನಂತರ ಏನ್ ಮಾಡ್ತೀವಿ ಅಂದ್ರೆ ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಇದೇ NPK ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯಂಟ್ ಪೋಷಕಾಂಶಗಳು, ಈ ಸೆಕೆಂಡರಿ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲಿದೆ ಅಥವಾ ಲಭ್ಯತೆಯಲ್ಲಿದೆಯಾ ಅಥವಾ ಕಡಿಮೆ ಪ್ರಮಾಣದಲ್ಲಿದೆಯಾ ಅನ್ನೋದನ್ನ ನೋಡ್ತೀವಿ. ಅದರ ಅನುಗುಣವಾಗಿ ಎಷ್ಟು ಕಡಿಮೆ ಇದೆ, ಎಷ್ಟು ಅದಕ್ಕೆ ಜಾಸ್ತಿ ಸೇರಿಸಬೇಕು ಅನ್ನೋದನ್ನ ಗಮನದಲ್ಲಿಡ್ತೀವಿ. ಅದೇ ನಂತರ ಏನ್ ಮಾಡ್ತೀವಿ ಅಂದ್ರೆ ಈ ಮಳೆಯಿಂದ ಎಷ್ಟು ಪರ್ಸೆಂಟ್ ಆಗಿ ರೀಚ್ ಆಗಿರುತ್ತೆ, ಅಂದ್ರೆ ಬಸ್ತೋಗಿರುತ್ತೆ ಸೋರಿಕೆ ಆಗಿರುತ್ತೆ, ಅದನ್ನು ಗಮನದಲ್ಲಿ ಇಡ್ತೀವಿ. ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ 1-5 ವರ್ಷದ ಅವರೇಜ್ ಇಳುವರಿ ಅನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಗೆ ಲಾಸ್ ಆಗತ್ತೆ, ಇದರ ಆಧಾರ ಮೇಲೆ ನಾವು ಶಿಫಾರಸನ್ನ ಮಾಡೋಕೆ ಅನುಕೂಲ ಆಗತ್ತೆ. ಓಹೋ, ಅಂದರೆ ನಮ್ಮ ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಪೋಷಕಾಂಶಗಳು ಲಭ್ಯವಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಬೇಕಾಗತ್ತೆ. ಕಂಪಲ್ಸರಿ ಮಾಡಬೇಕಾಗತ್ತೆ ಸರ್. ಅದರಿಂದಲೇ ನಮ್ಮ ಮಣ್ಣಲ್ಲಿರುವಂಥ ಪೋಷಕಾಂಶಗಳ ಮಟ್ಟ ನಮಗೆ ಗೊತ್ತಾಗೋದು. ಗೊತ್ತಾಗತ್ತೆ ಸರ್. ಹಾಂ ಹಾಂ. ಇನ್ನು ಡಾಕ್ಟರ್ ನದಾಫ್ ಅವರೇ, ಎಸ್ ಸರ್, ಈ ಕಾಫಿ ಬೆಳೆಗೆ ಪೋಷಕಾಂಶಗಳನ್ನು ಕೊಡುವಂಥ ಸಮಯ ಯಾವುದು ಅಂತೀರಿ? ಯಾವ್ಯಾವ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ, ಯಾವ ಸಮಯದಲ್ಲಿ ಇದರ ಬೇಡಿಕೆ ಜಾಸ್ತಿ ಇರುತ್ತೆ? ನಿಜ ಅಂದರೆ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಸಂದಿಗ್ಧ ಹಂತಗಳು, ಸಂದಿಗ್ಧ ಹಂತಗಳು ಯಾವ್ಯಾವ ಅಂತಂದರೆ, ಒಂದು ಫ್ಲವರಿಂಗ್ ಬ್ಲೋಸಮ್ ಟೈಮ್, ಹೂ ಬಿಡುವ ಸಮಯ ಅಂತ ಹೇಳ್ತೀವಿ. ಅದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಯ. ಈ ಸಮಯದಲ್ಲಿ ನಾವು ಈ ಪೋಷಕಾಂಶಗಳನ್ನ ಕೊಡಲೇಬೇಕಾಗತ್ತೆ. ಹೌದು. ಎರಡನೇದಂದ್ರೆ ಫ್ರೂಟ್ ಶೆಡ್ ಅಂತ ಹೇಳ್ತೀವಿ, ಮತ್ತೆ ಕಾಯಿ ಕಟ್ಟುವ ಒಂದು ಸಮಯ. ಈ ಸಮಯದಲ್ಲಿ ಸಹ ಮಣ್ಣಿನಲ್ಲಿ ಪೋಷಕಾಂಶಗಳು ಇರಬೇಕು. ಹೌದು. ತದನಂತರ ಫ್ರೂಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಒಂದು ಇಂಪಾರ್ಟೆಂಟ್. ಕಾಯಿಗಳು ಅಭಿವೃದ್ಧಿ ಆಗೋಕ್ಕೆ ಬೇಕಾಗಬೇಕಾಗತ್ತೆ, ಅದಕ್ಕೆ ಪೋಷಕಾಂಶ ಒದಗಿಸ್ತಾ ಬೇಕಾಗತ್ತೆ. ತದನಂತರ ಮೆಚುರೇಷನ್ ಪೀರಿಯಡ್ ಅಂತ ಹೇಳಿ, ಹಣ್ಣಾಗೋದಕ್ಕೆ, ಹಣ್ಣು ಕಟ್ಟೋದಕ್ಕೆ, ಬಲ್ತು ಹಣ್ಣಾಗೋದಕ್ಕೆ. ಹಾ, ಬಲ್ತು ಹಣ್ಣಾಗೋದಕ್ಕೆ ಈ ನಾಲ್ಕು ಅಂಶಗಳು ತುಂಬಾ ಸದ್ದಿದ್ದ ಸ್ಥಿತಿ ಅಂತ ಹೇಳ್ತೀವಿ ಕಾಫಿಯಲ್ಲಿ. ಈ ನಾಲ್ಕು ಟೈಮ್ ಅಲ್ಲಿ ಸಹ ನಾವು ರಸಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ಈ ಗಿಡಗಳಿಗೆ ಕೊಡಬೇಕಾಗತ್ತೆ. ಅಂದ್ರೆ ಹೂ ಬಿಡುವ ಸಮಯ, ಕಾಯಿ ಕಚ್ಚುವಂತ ಸಮಯ, ಕಾಯಿ ಅಭಿವೃದ್ಧಿ ಸಮಯ, ಮತ್ತೆ ಹಣ್ಣಾಗುವ ಸಮಯ. ಈ ನಾಲ್ಕು ಹಂತಗಳು ಬಹಳ ಸಂದಿಗ್ಧ ಹಂತ, ಸಂದಿಗ್ಧ ಹಂತಗಳು ಸರ್. ಇದನ್ನ ಪೋಷಕಾಂಶಗಳಿಗೆ ಇದನ್ನ ನಾವು ಗಮನದಲ್ಲಿಟ್ಟುಕೋಬೇಕಾಗತ್ತೆ ಸರ್. ಹಾಗಾದ್ರೆ ಕಾಫಿ ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ಸಾರಿ ಈ ಗೊಬ್ಬರವನ್ನು ನೀಡಬೇಕಾಗತ್ತೆ ಅಂತೀರಿ ಸರ್? ಏನತ್ತಂದ್ರೆ ಇದು ಒಂದು ವಾಣಿಜ್ಯ ಬೆಳೆ, ಸುಮಾರು ವರ್ಷಗಳಿಂದ ಇದು ಜಮೀನಲ್ಲಿ ಬೆಳೀತಾ ಇರತ್ತೆ. ಒಂದೊಂದು ಸಾರಿ ನಾವು ಎಸ್ಟೇಟ್ ನೋಡಕ್ ಹೋದ್ರೆ ರೋಬಸ್ಟ್ 100 ವರ್ಷದ ಗಿಡಗಳು ಇದಾವೆ. ಈ ತರ ಇರುವುದರಿಂದ ಆದಷ್ಟು ಪೋಷಕಾಂಶ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ. ಅಂದ್ರೆ ಸಾಮಾನ್ಯವಾಗಿ ಅರೇಬಿಕಾದಲ್ಲಿ 500 ಕೆಜಿ ಕ್ಲೀನ್ ಕಾಫಿ ಅಥವಾ 20 ಬ್ಯಾಗ್ಕ್ಕಿಂತಲೂ ಕಡಿಮೆ ಕೊಯ್ತಾ ಇದ್ರೆ ಶಿಫಾರಸನ್ನ 2 ಟೈಮ್ ಅಲ್ಲಿ ಮಾಡ್ತೀವಿ. ಒಂದು ಪ್ರೀ ಮಾನ್ಸೂನ್ ಅಂತ ಹೇಳಿ ಮಾಡ್ತೀವಿ, ಮೇ ಜೂನ್ ಈ ರಸಗೊಬ್ಬರಗಳನ್ನ ಹಾಕಿ ಅಂತ ಹೇಳಿ. ಎರಡನೇದ್ದು ಏನ್ ಹೇಳ್ತೀವಿ ಅಂದ್ರೆ ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂತ ಹೇಳ್ತೀವಿ. ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂದ್ರೆ ಸೆಪ್ಟೆಂಬರ್ ಅವ್ರ ಅಕ್ಟೋಬರ್ ಟೈಮ್ ಅಲ್ಲಿ, ಮಳೆಗಾಲ ಹೋದ್ಮೇಲೆ. ಯಾಕಂದ್ರೆ ಈ ಸಮಯದಲ್ಲಿ ಸಫಿಷಿಯಂಟ್ ಮಾಯಿಶ್ಚರ್ ಇರುತ್ತೆ. ಇವು ಅರೇಬಿಕಾ ಏನಿದೆ ಇರಿಗೇಷನ್ ಇಲ್ಲದೆ ಬೆಳೀತಕ್ಕಂತ ಒಂದು ಬೆಳೆಗಳು. ಆವಾಗ ನಾವು ಏನಾದರೂ ತೇವಾಂಶ ಇಲ್ಲದೆ ಟೈಮಲ್ಲಿ ನಾವೇನಾದ್ರು ಗೊಬ್ಬರ ಹಾಕಿದ್ರೆ ಅದು ದೊರಕದೇ ಸ್ಥಿತಿ ಪ್ರಯೋಜನ ಆಗಲ್ಲ. ಆ ಕಾರಣಕ್ಕೆ ಈ 2 ಶಿಫಾರಸುಗಳನ್ನು ಮಾಡ್ತೀವಿ. ಅಂದ್ರೆ ಮೇ ಜೂನ್ ನಲ್ಲಿ ಒಂದ್ಸರಿ, ಸೆಪ್ಟೆಂಬರ್ ಅಕ್ಟೋಬರ್ ಒಂದ್ಸರಿ ಪೋಸ್ಟ್ ಮಾನ್ಸೂನ್ ಮತ್ತು ಪ್ರೀ ಮಾನ್ಸೂನ್ ಅಂತೇಳಿ 2 ಶಿಫಾರಸನ್ನ ಮಾಡ್ತೀವಿ. ಇದಕ್ಕೆ ಪ್ರಮಾಣದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು 65 ಕೆಜಿ ಯೂರಿಯಾನ ಹಾಕಕ್ ಹೇಳ್ತೀವಿ. ಮಣ್ಣು ಹುಳಿ ಇತ್ತಂದ್ರೆ ಆಲ್ಮೋಸ್ಟ್ 130 ಕೆಜಿ ಅಷ್ಟು ರಾಕ್ ಫಾಸ್ಫೇಟ್ ಅನ್ನ ಶಿಫಾರಸನ್ನ ಮಾಡ್ತೀವಿ. ಅದೇ ರೀತಿ 1 ಬ್ಯಾಗ್ MOP ಅಥವಾ 50 ಕೆಜಿ MOP ಅನ್ನ ನಾವು ಶಿಫಾರಸನ್ನ ಮಾಡ್ತೀವಿ. ಸರಿ, ಇದು ಅರೇಬಿಕಾದಲ್ಲಿ. ಪ್ರತಿ ಗಿಡಕ್ಕೆ ಹೇಳೋದಾದ್ರೆ 150 ಗ್ರಾಮ್ ಬರುತ್ತೆ. ಆಲ್ಮೋಸ್ಟ್ ಒಂದು 150 ಗ್ರಾಮ್ ಅನ್ನ ಹಾಕಿದ್ದೆ ಆದ್ರೆ ಈ ಒಂದೊಂದು ಟೈಮ್ ಅಲ್ಲಿ ಅದು ಈ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಕೆಲಸ ಆಗತ್ತೆ. ಇದು 500 ಕ್ಕಿಂತಲೂ ಕಡಿಮೆ ಇರತಕ್ಕಂಥ ಬೆಳೆಗಳಿಗೆ, 500 ಕಿಲೋಗ್ರಾಮ್ಗಿಂತ ಕಡಿಮೆ ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಂತಹ ತೋಟಗಳಿಗೆ. ಎಸ್ ಸರ್. ಅಂದ್ರೆ ಅರೇಬಿಕಾ ತೋಟಗಳಿಗೆ, ಅರೇಬಿಕಾ ತೋಟದಲ್ಲಿ. ಅದೇ ರೋಬಸ್ಟ್ ಆಗಿ ಹೋದ್ರೆ ಅದು ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 75 ಕೆಜಿ ಯೂರಿಯಾ ಬೇಕಾಗತ್ತೆ, 150 ಕೆಜಿ ರಾಕ್ ಫಾಸ್ಫೇಟ್ ಬೇಕಾಗತ್ತೆ, ಆಲ್ಮೋಸ್ಟ್ 60 ಕೆಜಿ MOP ಬೇಕಾಗತ್ತೆ, ಮ್ಯೂರೇಟ್ ಆಫ್ ಪೊಟ್ಯಾಶ್, ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾಗುತ್ತೆ. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ 10x10 ಒಂದು ಅಡಿಯಲ್ಲಿ ಬೆಳೀತಕ್ಕಂತ ಗಿಡ ಆಗಿದ್ರೆ ಆಲ್ಮೋಸ್ಟ್ 350-400 ಗ್ರಾಮ್ ಅನ್ನ ಪ್ರತಿ ಒಂದು ಗಿಡಕ್ಕೆ ಹಾಕಬೇಕಾಗತ್ತೆ. ಅಂದ್ರೆ ಈ 3 ಪೋಷಕಾಂಶಗಳನ್ನು ಮಿಶ್ರ ಮಾಡಿ ನಾವು ಇಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಎಸ್ ಸರ್. ಅದೇ ರೀತಿ ನಾವು ನೋಡೋದಾದ್ರೆ ಈ ಸಮಯದಲ್ಲಿ ಸಹ ಒಂದೊಂದ್ಸಾರಿ ಸ್ಪ್ರೇಯನ್ನ ಮಾಡಬೇಕಾಗತ್ತೆ, ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣೆಯನ್ನು ಮಾಡೋದನ್ನ ಹೇಳೋದಾದ್ರೆ 99 1 ಕೆಜಿನ ನಾವು ತಗೋಬೇಕು, 500 ಗ್ರಾಮ್ ಜಿಂಕ್ ಸಲ್ಫೇಟ್ ತಗೋಬೇಕಾಗತ್ತೆ, ಬೋರಾಕ್ಸ್ ಬೋರಿಕ್ ಆಸಿಡ್ ಅಂತ ಹೇಳಿ 250 ಗ್ರಾಮ್ ಅನ್ನ ತಗೋಬೇಕಾಗತ್ತೆ, ಮ್ಯಾಗ್ನೀಷಿಯಂ ಸಲ್ಫೇಟ್ ಒಂದು 250 ಗ್ರಾಮ್ ತಗೋಬೇಕಾಗತ್ತೆ, ಅಮೋನಿಯಂ ಮಾಲಿಬ್ಡೇಟ್ ಅಂತ ಹೇಳಿ ಒಂದು 50 ಗ್ರಾಮ್, ಪ್ಲೆನೋಪಿಕ್ಸ್ ಒಂದು 50 ml ಅನ್ನ ತಗೊಂಡು ಇದನ್ನೆಲ್ಲ ವೆಟ್ಟಿಂಗ್ ಏಜೆಂಟ್ ಆಸ್ಪಾಸ್ ಜೊತೆಗೆ ಮಿಕ್ಸ್ ಮಾಡಿ 1 ಬ್ಯಾರಲ್ ಅಂದ್ರೆ 200 ಲೀಟರ್ಗೆ ಸೇರಿಸಿ 2-3 ಬ್ಯಾರಲ್ ಅನ್ನ 1 ಎಕರೆಗೆ ಸ್ಪ್ರೇ ಮಾಡಿದ್ರೆ ಅದು ಸಾಕಾಗತ್ತೆ ಸರ್. ತೇವಾಂಶ ಇರಲೇಬೇಕು, ಸ್ಪ್ರೇ ಮಾಡೋದ್ರಲ್ಲಿ ಸಹ ತೇವಾಂಶ ಇರಬೇಕು, ಬಟ್ ಇದನ್ನು ಒಂದು ತಗೊಂಡ್ರೆ ಸೂಕ್ತ ಆಗಿರುತ್ತೆ. ಕ್ರಮ ಇದು ಒಂದು ಕ್ರಮನ, ಇದನ್ನು ಮಾಡಬೇಕು, ಬಟ್ ಇದು ಮಾಡಬಹುದು, ಯಾವ್ದ್ರಲ್ಲಿ ಫಸ್ಟ್ ಮಾಡಿಕೊಂಡು ಒಳ್ಳೇದೇ, ಬಟ್ ಈ ಒಂದು ಮಾಡೋದ್ರಿಂದ ತುಂಬಾ ಒಳ್ಳೇದಿರತ್ತೆ. ಎರಡನೇದಾಗಿ ಏನ್ ಮಾಡ್ತೀವಿ ಅಂದ್ರೆ ಮಳೆಗಾಲದ ಮಧ್ಯದಲ್ಲಿ ಇನ್ನೊಂದನ್ನ ಶಿಫಾರಸನ್ನ ಮಾಡ್ತೀವಿ. ಯಾವ್ದಂದ್ರೆ ಮಿಡ್ ಮಾನ್ಸೂನ್ ಅಲ್ಲಿ ನಾವು ಒಂದು ಬ್ಯಾಗ್ ಯೂರಿಯಾ ಅರ್ಧ ಬ್ಯಾಗ್ ಎಂಒಪಿ ಅನ್ನ ಶಿಫಾರಸನ್ನು ಮಾಡಲು ಹೇಳ್ತೀವಿ. ತದನಂತರ ಇಷ್ಟೇ ಪ್ರಮಾಣದ ಗೊಬ್ಬರಗಳನ್ನ ಪೋಸ್ಟ್ ಮಾನ್ಸೂನ್ಗೂ ಸಹ ನಾವು ರೆಕಮೆಂಡೇಶನ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಬೆಳೆಗಾರರ ಇಳುವರಿ 500 ಜಾಸ್ತಿ ಇದ್ರೆ 3 ಸ್ಪ್ಲಿಟ್ ಅನ್ನ ಮಾಡಲು ಶಿಫಾರಸನ್ನು ಮಾಡ್ತೀವಿ. ಅದು ಯಾವ್ಯಾವ ಸಮಯ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪ್ರೀ ಬ್ಲೋಸಮ್ ಅಥವಾ ಪೋಸ್ಟ್ ಬ್ಲೋಸಮ್ ಟೈಮ್ ಅಲ್ಲಿ, ಎರಡನೇದಾಗಿ ಈ ಪ್ರೀ ಮಾನ್ಸೂನ್ ಅಲ್ಲಿ ಮತ್ತೆ ಪೋಸ್ಟ್ ಮಾನ್ಸೂನ್ ಅಲ್ಲಿ ರೆಕಮೆಂಡ್ ಮಾಡ್ತೀವಿ. ಬಟ್ ಈ ಎರಡೂ ಸಮಯದಲ್ಲಿ ಸಹ ಮಿಡ್ ಮಾನ್ಸೂನ್ ಅನ್ನ ಕಾಮನ್ ಆಗಿ ಕೊಡಲು ಶಿಫಾರಸನ್ನು ಮಾಡ್ತಾ ಇರ್ತೀವಿ. ಅದು ಮಿಡ್ ಮಾನ್ಸೂನ್ ಶಿಫಾರಸು ಏನು ಅಂತ ನೋಡೋದಾದ್ರೆ, ಒಂದು ಬ್ಯಾಗ್ ಯೂರಿಯಾ ಅಥವಾ ಅದರ ಜೊತೆಗೆ ಅರ್ಧ ಬ್ಯಾಗ್ ಎಂಒಪಿ ಅನ್ನ ಶಿಫಾರಸನ್ನು ಮಾಡ್ತೀವಿ. ಅಲ್ಲಿ ರಂಜಕ ಬೇಕಾಗಲ್ಲ, ರಂಜಕ ಬೇಕಾಗಲ್ಲ ಸರ್, ಅಂದ್ರೆ ಮಿಡ್ ಮಾನ್ಸೂನ್ ಅಲ್ಲಿ ಮಧ್ಯದಲ್ಲಿ ಬೇಕಾಗಲ್ಲ. ಬಟ್ ಇದನ್ನ ಆಲ್ರೆಡಿ ಸಪ್ಲಿಮೆಂಟ್ ಮಾಡಿಸಕ್ ಹೇರಿತೀವಿ, ಯಾವಾಗಂದ್ರೆ ಪ್ರೀ ಮಾನ್ಸೂನ್ ಟೈಮ್ ಅಲ್ಲಿ ಹಾಕಕ್ಕೆ ಶಿಫಾರಸನ್ನು ಮಾಡಿರ್ತೀವಿ. ಇನ್ನು ಯಾವ್ಯಾವ ಪೋಷಕಾಂಶಗಳು ಈ ಕಾಫಿ ಬೆಳೆನಲ್ಲಿ ಯಾವ್ಯಾವ ಸಮಯದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಅಂತೀರಿ? ಈಗಾಗಲೇ ಹೇಳಿದ ಹಾಗೆ ಶಿಫಾರಸನ್ನು ಮಾಡಿದ ಹಾಗೆ 120/90/120 ಅಥವಾ 120/90/120 ಎನ್ ಪಿ ಕೆ ಗೊಬ್ಬರವನ್ನೇನು ಶಿಫಾರಸನ್ನು ಮಾಡಿರ್ತೀವಿ. ಇದು 30/25/30 ಪ್ರಮಾಣಕ್ಕಿಂತಲೂ ಜಾಸ್ತಿ ಹೋಗಬಾರ್ದು. ಅಂದ್ರೆ ಒಂದು ಸಮಯದಲ್ಲಿ ಗೊಬ್ಬರವನ್ನ ಹಾಕುವುದಾದ್ರೆ 30/25/30 ಜಾಸ್ತಿ ಹಾಕಕ್ ಹೋಗಬಾರ್ದು. 30 kg ಸಾರಜನಕ, 25 kg ರಂಜಕ ಮತ್ತು 30 kg ಪೊಟ್ಯಾಶ್ ಇದನ್ನ ಮೀರಬಾರ್ದು. ಮೀರದ ಹಾಗೆ ಸ್ಪ್ಲಿಟ್ ಆಗಿ ಗೊಬ್ಬರಗಳನ್ನ ಗಿಡಗಳಿಗೆ ಹಾಕಬೇಕಾಗ್ತದೆ. ಇದು ಅರೇಬಿಕಾದಲ್ಲಿ. ಅದೇ ರೀತಿ ರೋಬಸ್ಟಾದಲ್ಲಿ ನೋಡೋದಾದ್ರೆ 40 kg ಸಾರಜನಕ, 30 kg ರಂಜಕ ಮತ್ತು 40 kg ಪೊಟ್ಯಾಸಿಯಂ ಸಹ ಜಾಸ್ತಿ ಹಾಕಬಾರ್ದು. ಯಾಕಂದ್ರೆ ಮಣ್ಣಿನ ಸಿಡ್ಕೊಳ್ತಕ್ಕ ಸಾಮರ್ಥ್ಯ ಇಷ್ಟೇ ಇರೋದ್ರಿಂದ ಇದಕ್ಕಿಂತ ಜಾಸ್ತಿ ಹಾಕಿದ್ರು ಸಹ ಮಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು ಇಲ್ಲ ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ ಸರ್. ನಾವು ಯಾವ್ಯಾವ ಕಾಲದಲ್ಲಿ ಈ ಪೋಷಕಾಂಶಗಳು ಪ್ರಭಾವ ಬೀರ್ತವೆ, ಪ್ರಮುಖ ಪಾತ್ರ ವಹಿಸ್ತವೆ ಅಂತಂದ್ರೆ ಹೂವಿನ ಸಮಯದಲ್ಲಿ ಅಂತ ಹೇಳ್ಬೋದು. ಎಸ್ ಸರ್. ಸರ್, ಏನತ್ತಂದ್ರೆ ಯಾವಾಗ ಪ್ರಾಮುಖ್ಯತೆ ವಹಿಸುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಪೂರ್ತಿ ವರ್ಷನೂ ಬೇಕಾಗತ್ತೆ. ವರ್ಷ ಪೂರ್ತಿ ಬೆಳೆಯುವ ಹಂತ ಹಂತದಲ್ಲಿ ಸಹ ಈ ಸಾರ್ವಜನಿಕ ಅವಶ್ಯಕವಾಗಿ ಬೇಕಾಗುತ್ತೆ. ಅಂದ್ರೆ ವರ್ಷ ಪೂರ್ತಿ ನೀವು ಸಾರ್ವಜನಿಕವನ್ನ ಕೊಟ್ಟರೇನು ತಪ್ಪೇನಿಲ್ಲ. ಮತ್ತೆ ಎರಡನೇದಾಗಿ ಈ ಪಾಸ್ಪರಸ್ ಅಂತ ಹೇಳ್ತೀವಿ, ಹೂ ಬಿಡುವ ಸಮಯದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ. ಹೂ ಬಿಡುವ ಸಮಯದಲ್ಲಿ ಸಾಮಾನ್ಯವಾಗಿ ಸಾಲಿಬಲ್ ಪಾಸ್ಪರಸ್ ಅಥವಾ DAP SSP ಅನ್ನ ಶಿಫಾರಸನ್ನ ಮಾಡ್ತೀವಿ. ಇವನ್ 90 ಹಾಕಿದ್ರೆ ಏನು ತೊಂದರೆ ಇಲ್ಲ. ಸರಿ. ಅದೇ ತನ್ನಾಗಿ ಪೊಟ್ಯಾಸಿಯಂ ನೋಡುವುದಾದ್ರೆ, ಸಾಮಾನ್ಯವಾಗಿ ಪೋಸ್ಟ್ ಮಾನ್ಸೂನ್ ಸಮಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥ ಪೋಷಕಾಂಶ ಅಂದ್ರೆ ಈ ಕಾಯಿ ಬಲಿವಾಗ ಮತ್ತು ಕಾಯಿ ಹಣ್ಣಾಗುವ ಮೆಚುರೇಷನ್ ಆಗುವ ಈ ಬೀನ್ ಪೀಲ್ ಆಗತಕ್ಕಂಥ ಸಮಯ ಹಾರ್ಡ್ನಿಂಗ್ ಆಗ್ತಾ ಇರುತ್ತೆ, ಆ ಸಮಯದಲ್ಲಿ ಪೊಟ್ಯಾಸಿಯಂ ಅಂಶ ತುಂಬಾ ಅವಶ್ಯಕವಾಗಿ ಬೇಕಾಗತ್ತೆ. ಈ ಸಮಯದಲ್ಲಿ ಈ ಒಂದು ಪೋಷಕಾಂಶನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ತದನಂತರ ಸಲ್ಫರ್ ಅನ್ನು ನೋಡೋದಾದ್ರೆ, ಸಲ್ಫರ್ ಅಂತ ಏನ್ ಮಾಡುತ್ತೆ ಅಂದ್ರೆ ಕಾಫಿಯ ಸ್ವಾದ ಅಥವಾ ರುಚಿ ಅರೋಮಾ ಅಂತ ಹೇಳ್ತೀವಿ, ಅದರದ್ದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡತಕ್ಕಂತ ಗುಣಮಟ್ಟವನ್ನು ಕಾಪಾಡಕಂತ ಶಕ್ತಿಯನ್ನ ಈ ಸಲ್ಫರ್ ಅಂಶ ಇರುತ್ತೆ. ಇದನ್ನು ಸಹ ಪೋಸ್ಟ್ ಮಾನ್ಸೂನ್ ಅಲ್ಲ ಕಂಪಲ್ಸರಿಯಾಗಿ ನಮ್ಮ ಸಂಸ್ಥೆಯಿಂದ ಈ 2020/013 ಸಲ್ಫರ್ ಯುಕ್ತ ಗೊಬ್ಬರವನ್ನ ಪೋಸ್ಟ್ ಮಾನ್ಸೂನ್ ಅಲ್ಲಿ ಶಿಫಾರಸನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಸ್ವಾದ, ರುಚಿ, ಅರೋಮ ಇವೆಲ್ಲ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಶಿಫಾರಸು ಮಾಡ್ತೀವಿ. ಅದೇ ರೀತಿ ಆಲ್ರೆಡಿ ನಾವು ಹೇಳಿದ ಹಾಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಏನ್ ಹೇಳ್ತೀವಿ ಅದನ್ನ ಈ ಡೊಲೊಮೈಟ್ ಅಥವಾ ಲೈಮ್ ಜೊತೆ ನಾವು ಯಾವಾಗಲೂ ಶಿಫಾರಸನ್ನ ಮಾಡ್ತಾ ಇರ್ತೀವಿ. ಮೈಕ್ರೋನ್ಯೂಟ್ರಿಯಂಟ್ ಸಹ ಅದರ ಅನುಗುಣವಾಗಿ ಶಿಫಾರಸನ್ನ ಮಾಡ್ತೀವಿ. ಯಾಕಂದ್ರೆ ಈ ಕಾಫಿ ಹೆಚ್ಚು ಸಾವಯವ ಪ್ರಮಾಣ ಇರ್ತಕ್ಕಂತ ಮಣ್ಣಿನಲ್ಲಿ ಬೆಳೆಯುವುದರಿಂದ ಈ ಸಾಮಾನ್ಯವಾಗಿ ಮೈಕ್ರೋನ್ಯೂಟ್ರಿಯಂಟ್ ಕೊರತೆ ಕಾಣಲ್ಲ ನಮ್ಮ ಮಣ್ಣಲ್ಲಿ. ನಾವು ಈ ಗೊಬ್ಬರಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಈ ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಯೂರಿಯಾ, DAP, MOP, ರಾಕ್ ಫಾಸ್ಫೇಟ್ ನಂತ ಗೊಬ್ಬರಗಳು ಸಾಮಾನ್ಯವಾಗಿ ಎಲ್ಲ ನಮ್ಮ ರೈತ ಬೆಳೆಗಾರರು ಯೂಸ್ ಮಾಡ್ತಾರೆ. ಅದರಲ್ಲಿ ಏನತ್ತಂದ್ರೆ ಯಾವ ಸಮಯದಲ್ಲಿ ಯಾವ ಗೊಬ್ಬರಗಳನ್ನ ಹಾಕಬೇಕು ಮಣ್ಣಿನ ಅನುಗುಣವಾಗಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಾಮಾನ್ಯವಾಗಿ ರಾಕ್ ಫಾಸ್ಫೇಟ್ ಎಲ್ಲರೂ ಹಾಕೋದಕ್ಕೆ ಶಿಫಾರಸನ್ನ ಮಾಡಲ್ಲ. ಯಾಕಂದ್ರೆ ರಾಕ್ ಫಾಸ್ಫೇಟ್ ಅನ್ನೋದು ಸಿಟ್ರಿಕ್ ಸಾಲಿಬಲ್ ಗೊಬ್ಬರ. ಇದು ಹುಳಿ ಮಣ್ಣಿನಲ್ಲಿ ಹಾಕಿದಾಗ ಮಾತ್ರ ಫಾಸ್ಫರಸ್ ಅಂಶ ಜಾಸ್ತಿ ದೊರಕುವ ಸ್ಥಿತಿಯಲ್ಲಿ ಬರುತ್ತೆ. ಅಕಸ್ಮಾತ್ ಇದು ನ್ಯೂಟ್ರಲ್ ಇರತಕ್ಕಂತ ಮಣ್ಣಲ್ಲಿ ಹಾಕಿದ್ರೆ ಇದರದ್ದು ಪ್ರಾಮುಖ್ಯತೆ ಕಡಿಮೆ ಇರುತ್ತೆ. ಆದ ಕಾರಣ ರಾಕ್ ಫಾಸ್ಫೇಟ್ ಅನ್ನ ಶಿಫಾರಸು ಮಾಡಬೇಕಂದ್ರೆ ಮಣ್ಣಿನಲ್ಲಿ ಹುಳಿ ಪ್ರಮಾಣ ಆಮ್ಲೀಯ ಪ್ರಮಾಣ ಜಾಸ್ತಿ ಇರಬೇಕು. ಅಂದ್ರೆ 5.2 ಕಡಿಮೆ ಇತ್ತಂದ್ರೆ ರಾಕ್ ಫಾಸ್ಫೇಟ್ ಅನ್ನ ಶಿಫಾರಸನ್ನ ಮಾಡ್ತೀವಿ ಸರ್. ಅದೇ ರೀತಿ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಶಿಫಾರಸನ್ನ ಮಾಡ್ತೀವಿ. ಯಾವಾಗ ಅಂದ್ರೆ 6.1 PH ಕಿಂತ ಜಾಸ್ತಿ ಇದ್ರೆ ಅವಾಗ ಮಾಡ್ತೀವಿ. ಅದೇ ಹುಳಿ ಮಣ್ಣಲ್ಲಿ ಇದನ್ನ ಶಿಫಾರಸನ್ನ ಮಾಡಲ್ಲ. ಅದೇ ರೀತಿ SSP ಮತ್ತು DAP ಅನ್ನ 5.5 ಆಲ್ಮೋಸ್ಟ್ 6.5 ಮಣ್ಣಿನ ರಸಸಾರ ಇತ್ತಂದ್ರೆ ಅದಕ್ಕೆ ನಾವು ಈ SSP ಮತ್ತು DAP ಅನ್ನ ಶಿಫಾರಸನ್ನ ಮಾಡ್ತೀವಿ. ಅದೇ ಯಂಗ್ ಪ್ಲಾಂಟೇಶನ್ಗೆ ಹೊಸ ತೋಟಗಳಿಗೆ ಸೂಪರ್ ಫಾಸ್ಫೇಟ್ ಅನ್ನ ಶಿಫಾರಸನ್ನ ಮಾಡ್ತೀವಿ. ಇದೇ ತರ ನೋಡೋದಾದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ತೀವಿ. ಅದು ಒಂದು ಒಳ್ಳೆಯ ಗೊಬ್ಬರನೇ, ಬಟ್ ಅದರ ರೇಟ್ ಜಾಸ್ತಿ ಇರೋದ್ರಿಂದ ಅದು ಒಳ್ಳೇದೇ ಕಾಫಿಗೆ ಇರತಕ್ಕಂಥದ್ದೇ. ಹೀಗಾಗಿ ಇವೆಲ್ಲ ಪೊಟ್ಯಾಶ್ ಅನ್ನ ಬಟ್ ಇನ್ನೊಂದು ಏನತ್ತಂದ್ರೆ ಅಟ್ ಲೀಸ್ಟ್ ಈ ಗೊಬ್ಬರಗಳನ್ನ ಹಾಕುವಾಗ ಲೈಮು ಅಥವಾ ಸುಣ್ಣವನ್ನ ಭೂಮಿಗೆ ಯಾವ ಸಮಯದಲ್ಲಿ ಸೇರಿಸಿದೀವಿ ನಾವು ಗಮನದಲ್ಲಿ ಇಟ್ಕೋಬೇಕು ಸರ್. ಯಾಕಂದ್ರೆ ಈ ಸುಣ್ಣ ಮತ್ತು ಗೊಬ್ಬರ ಹಾಕುವುದರ ಮಧ್ಯೆ ಒಂದು ತಿಂಗಳ ಅಂತ ಕಂಪ್ಲೀಟ್ ಆಗಿ ಗ್ಯಾಪ್ ಅನ್ನ ಅಂತರ ಇರಬೇಕಾಗತ್ತೆ ಸರ್. ಈ ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಸಾವಯವ ಗೊಬ್ಬರನು ಕೂಡ ಈ ಪೋಷಕಾಂಶಗಳ ಪೂರೈಕೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಮಣ್ಣಿನ ಸ್ಥಿತಿಗತಿಯನ್ನು ಸುಧಾರಿಸೋದ್ರಲ್ಲೂ ಕೂಡ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹೌದು ಸರ್. ಈ ಸಾವಯವ ಗೊಬ್ಬರವನ್ನು ಹೇಗೆ ನಿರ್ವಹಿಸಬೇಕು ಅಂತೀರಿ ಸರ್? ಈ ಸಾವಯವ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಅದನ್ನ ಮರಿತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದರದ ಬಳಕೆ ಕಡಿಮೆ ಆಗ್ತಾ ಇದೆ. ರೈತರಿಗೆ ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ಈ ಸಾವಯವ ಗೊಬ್ಬರಗಳನ್ನ ನಮ್ಮ ಕಾಫಿ ತೋಟಗಳಿಗೆ ಹಾಕಲು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದರ ಒಂದು ಪರಿಣಾಮ ತುಂಬಾ ಒಳ್ಳೆಯದಾಗಿದೆ. ಏನಾಗತ್ತೆ ಅಂದ್ರೆ ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗತ್ತೆ, ಮಣ್ಣಿನ ಆರೋಗ್ಯವನ್ನು ಸಹ ಕಾಪಾಡಿಕೊಂಡು ಹೆಚ್ಚು ಇಳುವರಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಆದ ಕಾರಣ ಪ್ರತಿ ಅರೇಬಿಕಾ ಗಿಡಗಳಿಗೆ 2 ವರ್ಷಕ್ಕೆ ಒಂದ್ಸಾರಿ ಆದರೂ 2.5 KG ಪ್ರತಿ ಗಿಡಕ್ಕೆ ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಅದೇ ರೀತಿ ರೋಬಸ್ಟ ಕಾಫಿಲೆ ನೋಡೋದಾದ್ರೆ 5 KG ಪರ್ ಪ್ಲಾಂಟಿಗೆ ಹಾಕಿದ್ರೆ ತುಂಬಾ ಒಳ್ಳೇದೆ. ಇದ್ರ ಜೊತೆಗೆ ಏನ್ ಮಾಡಬೇಕು ಅಂದ್ರೆ 2-3 ಟನ್ಗೆ ಆಲ್ಮೋಸ್ಟ್ 5 KG ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಸಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇದು 5 KG ಇದಕ್ಕೆ ಮಿಶ್ರಣ ಮಾಡಿ ಎನ್ರಿಚ್ ಮಾಡಿ ಇದ್ರ ಜೊತೆ ಡಿಕಾಂಪೋಸರ್ ಸಿಗತ್ತೆ. ಡಿಕಾಂಪೋಸರ್ನ ಸರಿಯಾಗಿ ಹದ ಮಾಡಿ ಹಾಕಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಇಳುವರಿನ ಪಡ್ಕೋಬಹುದು. ಏನೋ ರಸಗೊಬ್ಬರಗಳನ್ನ ಯೂಸ್ ಮಾಡ್ತೀರಿ, ಅದ್ರ ಜೊತೆ ಇದನ್ನು ಹಾಕಿದ್ರೆ ತುಂಬಾ ಸಸ್ಟೈನೇಬಲ್ ಆಗಿರತಕ್ಕಂಥ ಸುಸ್ಥಿರವಾಗಿರತಕ್ಕಂಥ ಇಳುವರಿ ಪಡ್ಕೊಳ್ಬಹುದು. ಇದು ಮುಖ್ಯವಾಗಿ ಸಾವಯವ ಗೊಬ್ಬರದ ಬಗ್ಗೆ ಆಯ್ತು. ಇನ್ನು ಈ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತೀವಲ್ಲ, ಕಾಫಿ ಬೆಳೆಗೆ ಎಷ್ಟು ಮಟ್ಟಿಗೆ ಇದರ ಅವಶ್ಯಕತೆ ಇದೆ ಅಂತ ಸರ್? ಸಾಮಾನ್ಯವಾಗಿ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಮಣ್ಣು ಪರೀಕ್ಷೆ ಮಾಡ್ತಾ ಇದೀವಿ, ವರ್ಷ ಮಾಡ್ತಾ ಇರ್ತೀವಿ. ರೈತರು ಸೂಕ್ಷ್ಮ ಪೋಷಕಾಂಶಗಳ ಪ್ರಮಾಣವನ್ನ ಎಷ್ಟು ಮಟ್ಟದಲ್ಲಿ ಇದೆ ಅನ್ನೋದನ್ನ ನೋಡ್ತೀವಿ. ಬಟ್ ಅಷ್ಟೊಂದು ಪ್ರಮಾಣದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಶಿಫಾರಸು ಮಾಡ್ತಕ್ಕಂಥ ಪ್ರಮಾಣದಲ್ಲಿ ಇದರ ಡೆಫಿಷಿಯನ್ಸಿ, ಇದರ ಕೊರತೆಯು ನಮ್ಮ ಮಣ್ಣಲ್ಲಿ ಕಂಡು ಬರ್ತಾ ಇಲ್ಲ. ಆದ ಕಾರಣ ಇದನ್ನು ಹೆಚ್ಚು ಶಿಫಾರಸು ಮಾಡಕ್ ಹೋಗಲ್ಲ. ಆದರೆ ಮೊದಲೇ ಹೇಳಿದಾಗೆ ಈ ಸ್ಪ್ರೇ ಮಾಡೋದ್ರಲ್ಲಿ, ಸಿಂಪರಣೆ ಮಾಡೋದ್ರಲ್ಲಿ 1 KG 94 500 g ಜಿಂಕ್ ಸಲ್ಫೇಟು, 250 g ಬೋರಾಕ್ಸು ಅಥವಾ ಬೋರಿಕ್ ಆಸಿಡು, ಅಥವಾ 250 g ಮ್ಯಾಗ್ನೀಷಿಯಂ ಸಲ್ಫೇಟು, 50 g ಅಮೋನಿಯಂ ಮಾಲಿಬ್ಡೇಟು, 50 ml ಕ್ಲಾನೋಪಿಕ್ಸು, ಇವನ್ನೆಲ್ಲ 200 L ನೀರಿಗೆ ಸೇರಿಸಿ 2-3 barrel ಅನ್ನ ಸಿಂಪರಣೆ ಮಾಡಿದ್ರೆ ಲಘು ಪೋಷಕಾಂಶಗಳ ಪ್ರಮಾಣದ ಒಂದು ಕೊರತೆಯನ್ನು ಕಂಪ್ಲೀಟ್ ಆಗಿ ತೆಗೆ ಹಾಕಬಹುದು. ಈ ಗೊಬ್ಬರಗಳನ್ನ ಕಾಫಿ ಗಿಡಗಳಿಗೆ ಕೊಡುವಂತ ವಿಧಾನ ಕೂಡ ಬಹಳ ಮುಖ್ಯ. ಹೌದು ಸರ್. ಹೇಗೆ ಕೊಡಬೇಕಾಗುತ್ತೆ ಸರ್? ಸಾಮಾನ್ಯವಾಗಿ ಕಾಫಿ ಬೆಳೆಗಾರರು ಎಲ್ಲ ಕಡೆ ಹಾಕ್ತಾ ಇರ್ತಾರೆ, ಬಟ್ ಟೀಮ್ ಮುಖ್ಯವಾಗಿ ಹಾಕ್ಬೇಕನ್ನೋ ವಿಷಯ ನೋಡೋದಾದ್ರೆ ಕಾಂಡದಿಂದ 1-1.5 feet ದೂರದಲ್ಲಿ, ಅಂದ್ರೆ ಅದರ ಕೆನೆಪಿ ಅಂತ ಹೇಳ್ತೀವಲ್ಲ, ಲಾಸ್ಟ್ ಎಂಡ್ ಪ್ರಾಡಕ್ಟ್ ಅಲ್ಲಿ ಅಕಸ್ಮಾತ್ ಏನಾದ್ರು ಮಳೆ ಬೀಳುವಾಗ ಆ ಒಂದು ಕೆನಪಿಯಿಂದ ಲಾಸ್ಟ್ ಏನು ಮಣ್ಣಿನ ಡ್ರಾಪ್ ಬೀಳುತ್ತೆ, ಡ್ರಿಪ್ ಸರ್ಕಲ್ ಅಂತೇಳಿ, ಅಲ್ಲಿವರೆಗೆ ಸಹ ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ರೌಂಡ್ ಅಲ್ಲಿ ಹಾಕೋದಕ್ಕಿಂತಲೂ ಕಾಂಡದ ಅಡಿಯಿಂದ 1.5 feet ಆಚೆಗೆ ಎಲ್ಲಿವರೆಗೆ ನೀರು ಬೀಳುತ್ತೆ ಅಲ್ಲಿವರೆಗೆ ಸರಿಯಾದ ಪ್ರಮಾಣದಲ್ಲಿ ಯೂನಿಫಾರ್ಮ್ ಅಲ್ಲಿ ಹಾಕಿದ ಆದ್ಮೇಲೆ ಅದನ್ನ ಮಲ್ಚ್ ಮಾಡಿದ್ದೆ ಆದ್ರೆ ನಾವು ಗೊಬ್ಬರ ಹಾಕಿದ್ದನ್ನು ಯಾವ ಕಾರಣಕ್ಕೂ ಜಾಸ್ತಿ ಲಾಸ್ ಆಗದೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಸರ್. ಅದೇ ಅಕಸ್ಮಾತ್ ಏನಾದ್ರೂ ಸ್ಲೋಪಿ ಏರಿಯಾ ಇತ್ತು, ಸ್ಟೀಪ್ ಏರಿಯಾ ಇತ್ತಂದ್ರೆ, ಇಳಿಜಾರು ಇತ್ತಂದ್ರೆ ಅವಾಗ ಏನ್ ಮಾಡ್ಬೇಕು, ಸೆಮಿ ಆರ್ಕ್ ಟೈಪ್ ಅಂತ ಹೇಳ್ತೀವಿ, ಮೇಲ್ಭಾಗದ ಅಲ್ಲಿ ಆರ್ಕ್ ಟೈಪ್ ಅಲ್ಲಿ ರಸಗೊಬ್ಬರಗಳ ಹಾಕಿ ಅದರ ಮೇಲೆ ಮಲ್ಚ್ ಮಾಡಬೇಕಾಗತ್ತೆ. ಅರ್ಧ ಚಂದ್ರಾಕೃತ ಗೊಬ್ಬರವನ್ನ ಹಾಕಿ ಮಲ್ಚ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ಟು ಏನಾಗಬೇಕು, ಕಾಂಡದಲ್ಲಿ ಅಡಿಯಿಂದ ಸ್ವಲ್ಪ ಕಾಂಡಕ್ಕೆ ಸ್ವಲ್ಪ ಮಣ್ಣನ್ನ ಎರಗಬೇಕಾಗತ್ತೆ. ಎರಗಿ ಮಾಡಿದ್ದೇ ಆದ್ರೆ ತುಂಬಾ ಇಳುವರಿ ಬರುತ್ತೆ. ಎಷ್ಟು ಆಳಕ್ಕೆ ಹಾಕ್ಬೇಕಾಗತ್ತೆ ಆ ಗೊಬ್ಬರನ? ಗೊಬ್ಬರವನ್ನ ಜಸ್ಟ್ ಸ್ವಲ್ಪ ಮಣ್ಣಿನ ಜೊತೆ ಸೇರಿಸ್ಬೇಕು ಸರ್. ಅಷ್ಟೇ, ಮಣ್ಣಿನ ಜೊತೆ ಒಂದ್ಸಲ ಮಿಶ್ರಣ ಮಾಡಿದ್ರೆ ಆ ಮಣ್ಣಿನ ಕಣಗಳ ಜೊತೆ ಈ ರಸಗೊಬ್ಬರ ಬೆರೆತು ನಮ್ಮ ಗಿಡಗಳಿಗೆ ಬೇಕಾದ ಸಮಯದಲ್ಲಿ ದೊರಕಿಸ್ತಾ ಹೋಗುತ್ತೆ. ಕೊನೆಯದಾಗಿ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಪೋಷಕಾಂಶಗಳ ನಿರ್ವಹಣೆಯ ವಿಷಯದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ನದಾಫ್ ಅವರು? ಸರ್, ಸಾಮಾನ್ಯವಾಗಿ ನಮ್ಮ ಒಂದು ಸಲಹೆ ಏನು ಅಂದ್ರೆ, ಎಲ್ಲ ರೈತ ಕಾಫಿ ಬೆಳೆಗಾರರು ಮಣ್ಣು ಪರೀಕ್ಷೆ ಮಾಡಿಸಿ ಸರಿಯಾದ ಪ್ರಮಾಣದ ರಸಗೊಬ್ಬರಗಳನ್ನ ಹಾಕ್ಬೇಕು. ಎರಡನೇದು, ಕಳಪೆ ಗೊಬ್ಬರಗಳು ಬರ್ತಾ ಇರ್ತವೆ ಅಂತ ಕೇಳ್ತೀವಿ ನಾವು, ಬಟ್ ಅದನ್ನೂ ಸಹ ಪರೀಕ್ಷೆಗೆ ಒಳಪಡಿಸಿ. ಯಾಕಂದ್ರೆ ಗೊಬ್ಬರವನ್ನ ಖರೀದಿ ಮಾಡಿ ತಗೊಂಡ್ಬಂದಿರ್ತೀರಾ, ಅದು ಸರಿ ಇಲ್ಲದೆ ಇದ್ರೆ ಅದು ತುಂಬಾ ಲಾಸೆ ಆಗಿರುತ್ತೆ. ಮೂರನೇದಾಗಿ, ಮಣ್ಣಿನ ಆಮ್ಲತೆ ಇರುತ್ತೆ. ಆ ಸಾಮಾನ್ಯವಾಗಿ ನಮ್ಮ ಕಾಫಿ ಬೆಳೆಯಲ್ಲಿ ಆಮ್ಲೆಯ ಪ್ರಮಾಣ ಇದೆ ಮಣ್ಣಲ್ಲಿ. ಹೀಗಿರುವುದರಿಂದ ಸರಿಯಾದ ಅಥವಾ ಸೂಕ್ತ ಪ್ರಮಾಣದ ಗೊಬ್ಬರವನ್ನ ಯೂಸ್ ಮಾಡಬೇಕಾಗತ್ತೆ. ಈ ಮೊದಲ ಹೇಳಿದ ಹಾಗೆ ರಾಕ್ ಫಾಸ್ಫೇಟು ಆಮ್ಲೆಯ ಮಣ್ಣಲ್ಲಿ ಹಾಕ್ಬೇಕಾಗತ್ತೆ. ಈ ತರ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ, ಈ ಸಾವಯವ ಗೊಬ್ಬರಗಳನ್ನ ನೀವು ಅಟ್ಲೀಸ್ಟ್ ಅರೇಬಿಕಾಗಿ 2.5 kg ಪ್ರತಿ ಗಿಡಕ್ಕೆ, ರೋಬಸ್ಟಾದಲ್ಲಿ 5 kg ಪ್ರತಿ ಗಿಡಕ್ಕೆ ಯೂಸ್ ಮಾಡುವುದಾದ್ರೆ ಕಾಫಿಯಲ್ಲಿ ಈ ಪೋಷಕಾಂಶ ನಿರ್ವಹಣೆ ಚೆನ್ನಾಗಿ ಮಾಡಬಹುದು ಅಂತ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9478593336. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9478593336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಕಾಫಿ ಮಂಡಳಿಯ ಚೆಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ SA ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 kg ಚೀಲವೊಂದಕ್ಕೆ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 25,100 ರೂಪಾಯಿಯಿಂದ 26,200 ರೂಪಾಯಿ, ಅರೇಬಿಕಾ ಚೆರಿ 14,000ರಿಂದ 15,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,000ರಿಂದ 20,500, ಹಾಗೂ ರೋಬಸ್ಟಾ ಚೆರಿ 10,450 ರೂಪಾಯಿಯಿಂದ 11,300 ರೂಪಾಯಿವರೆಗೆ. ಮಾರುಕಟ್ಟೆ ಧಾರಣೆಯನ್ನು ಕೇಳಿದ್ರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ವಿಷಯ ತಜ್ಞರು ಶ್ರೀ ಜಯಸ್ವಾಮಿ GS ಜಂಟಿ ಕೃಷಿ ನಿರ್ದೇಶಕರು ಮಣ್ಣು ಮತ್ತು ನೀರು ಸಂರಕ್ಷಣೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 0802237477. ಮತ್ತೊಂದು ದೂರವಾಣಿ ಸಂಖ್ಯೆ 2237488. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಾನು ಈಶ್ವರ್ ಖಂಡೆ, ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಕೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ, ಉತಾಯಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಪ್ರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಚರಂಬಾಣೆ ಬಿಪಾಡಕ ಗ್ರಾಮದ ಆನೇರ ಸೋಮಯ್ಯ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಆನೇರ ಸೋಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಬಿ ಬಾಡಗದ ಮೃತರ ಸ್ವಗೃಹದಲ್ಲಿ ಜರುಗಲಿದೆ. ತಿತಿಮತಿ ಸಮೀಪದ ಭದ್ರಗೋಳ ಗ್ರಾಮದ ಅಬ್ಬೂರು ತಾರಿಕಟ್ಟೆ ನಿವಾಸಿ ಮೇಡತ್ತನ ಎ ವಸಂತ್ ಅವರು ಇಂದು ನಿಧನ ಹೊಂದಿದರು. 86 ವರ್ಷ ಪ್ರಾಯದ ಮೇಡತ್ತನ ವಸಂತ್ ಅವರ ಅಂತ್ಯಕ್ರಿಯೆ 7 ಶನಿವಾರ ತಾರಿಕಟ್ಟೆ ಅಬ್ಬೂರುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ಪಂಜರಪೇಟೆಯಲ್ಲುಳ್ಳ ವಾಸವುಳ್ಳ ಕರ್ತಚ್ಚಿರ ಪೌತಿ ಸೋಮಯಂಡಪಣ್ಣು ಸೋಮವ್ವ ತಾಮನೆ ಮೇವಡ ಕಾಕೌಟು ಪರಂಬು ಇಂದು ಮರಣಪಟ್ಟಿತು. ನೋಯಿಟ ಮುಂದು ಬೈತರ ಸೋಮವ್ವ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ಅರ್ಜಿಯಲ್ಲುಳ್ಳ ಅಯ್ಯಂಗಡ ತೋಟಂಗಳತ್ತು ನಡ್ಪ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜೊಂಪೆನ ಮುಖ್ಯಾಂಶಗ ಪ್ರತಿಯೋರ್ವನು ಪರಿಸರ ಸಂರಕ್ಷಣೆಗೆ ಮುಂದಾಕು, ನ್ಯಾಯಾಧೀಶ ಪರಮೇಶ್ವರ ಪ್ರಸನ್ನ. ವಿಶ್ವ ಪರಿಸರ ದಿನಾಚರಣೆ ಬಗೆಲಿ ಸಸಿ ನೆಡುವ ಕಾರ್ಬಾರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಶಾಲಾ ಶಿಕ್ಷಣ ಇಲಾಖೆ, ರಾಷ್ಟೀಯ ಹಸಿರು ಪಡೆ, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಸಂಸ್ಥೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಜಾಗತಿಕ ಆಗಿ ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಣಿಸಿ ಎಂದು ಹೇಳುವ ಧ್ಯೇಯವಾಕ್ಯದಡಿಲಿ ಇಂದು ಪ್ಯಾಟಿನ ಗಾಂಧಿ ಭವನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಡೆದು ಗಾಂಧಿ ಭವನದ ಅಂಗಳಲ್ಲಿ ಸಸಿಗಳ ನೆಟ್ಟು ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಪ್ರಭಾರ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರು ಬಿ ಪರಮೇಶ್ವರ ಪ್ರಸನ್ನ. ಅವು ಪ್ರತಿಯೋರ್ವನು ಪರಿಸರ ಸಂರಕ್ಷಣೆ ಬಗೆಲಿ ಜಾಸ್ತಿ ಕಾಳಜಿ ವಹಿಸಿ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಒಳ್ಳ ಪರಿಸರ ನೀಡಿದು ನಮ್ಮೆಲ್ಲರ ಆದ್ಯ ಕರ್ತವ್ಯತ. ಅವು ಮಾತಾಡ್ದೋ ಪರಿಸರ ದಿನಾಚರಣೆ ಆಚರಿಸುವ ಬಗೆಲಿ ಜನರಲ್ಲಿ ಪರಿಸರ ಪ್ರಜ್ಞೆ ಬೆಳೆಸೋಕು, ಎಲ್ಲವೂ ಪರಿಸರ ಸಂರಕ್ಷಣೆಗೆ ಪಣ ತೊಡೋಕು, ಪ್ರತಿಯೋರ್ವನು ಪರಿಸರ ಸಂರಕ್ಷಣೆಗೆ ಒತ್ತು ನೀಡೋಕೂತ ಅವು ಕಿವಿಮಾತು ಕೊಟ್ಟೋ. ಅಲ್ಲಿಂದ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು ನಾವು ನಮ್ಮ ನೆಲ, ಜಲ, ಅರಣ್ಯ ಹಂಗೆ ಪರಿಸರ ಸಂರಕ್ಷಣೆಗೆ ಜಾಸ್ತಿ ಆದ್ಯತೆ ನೀಡೋಕೂತ ಅವು ಹೇಳ್ದು. ಈ ಕಾರ್ಬಾರ್ಲಿ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರು ಎಂಎ ನಿರಂಜನ್, ಪೌರಾಯುಕ್ತರು, ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಸಂಘಟಕಿ ಯುಸಿ ದಮಯಂತಿಯವು ಬೇರೆ ಬೇರೆ ಮುಖ್ಯಪಟ್ಟವು, ನೂರಾರು ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗ ಸೇರಿದ್ದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2024 ವರ್ಷದಲ್ಲಿ ಸಾಹಿತ್ಯದ ಬ್ಯಾರೆ ಬ್ಯಾರೆ ಕೃತಿಗಳನ್ನ ಇನಾಮುಗಾಗಿ ಆಹ್ವಾನಿಸಿಳು. ಲೇಖಕರು, ಪ್ರಕಾಶಕರು, ಸಾಹಿತ್ಯ ಆಸಕ್ತರು, ಸಾರ್ವಜನಿಕರು 4 ಪ್ರತಿಗಳನ್ನ ರಿಜಿಸ್ಟರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು, ಈ ವಿಳಾಸಕ್ಕೆ ರಿಜಿಸ್ಟರ್ ಅಲ್ಲರೆ ಅಂಚೆ ಕೊರಿಯರ್ ಇಲ್ಲರೆ ಖುದ್ದಾಗಿ ಜುಲೈ 15 ತಲುಪುವ ಹಂಗೆ ಕಳುಹಿಸಿಕೊಡಕು. ಜಾಸ್ತಿ ಮಾಹಿತಿಗೆ ಅಕಾಡೆಮಿನ ವೆಬ್ಸೈಟ್ ಇಂದ ಕೇಳಿ ತಿಳ್ಕನಕೃತ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ರಿಜಿಸ್ಟರ್ ಎನ್ ಕರಿಯಪ್ಪನವು ತಿಳಿಸಿಯೋಳು. ವಿಶ್ವ ದಿನಾಚರಣೆ ಅಂಗವಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಡಿಲಿ ಸಸಿ ನೆಡುವ ಕಾರ್ಯಕ್ರಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಹಿಂಬದಿ ಕೇಂದ್ರಲಿ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಇಂದು ನಡೆದು. ಈ ಕಾರ್ಬಾರ್ಲಿ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ಸಸಿ ನೆಡುವ ಬಗೆಯಲ್ಲಿ ಹಸಿರು ಬೆಳೆಸಿ ಹಸಿರು ಉಳಿಸುತ್ತ ಹೇಳುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೋ. ಈ ಕಾರ್ಬಾರ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿಗ, ಮೇಲ್ವಿಚಾರಕರು, ಯೋಜನಾಧಿಕಾರಿಗ, ಹಂಗೆ ಮಹಿಳಾ ಸಬಲೀಕರಣದ ಸಿಬ್ಬಂದಿಗ ಕೂಡಿಯಾಡಿದ್ದು. ಪಿಂಚಣಿ ಅದಾಲತ್ ಸಭೆ ಜೂನ್ 9 ಮಧ್ಯಾಹ್ನ 12 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕ್ಪುರಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಹಂಗೆ ಎಲ್ಲಾ ತರದ ಪುಕಾರ್ಗಳನ್ನ ತಕ್ಕೊಂಡು ಚರ್ಚೆ ಮಾಡಲಾದೆ. ಅಂಚೆ ಅದಾಲತ್ಗೆ ಸಂಬಂಧಪಟ್ಟ ಪುಕಾರ್ಗಳಿದ್ದರೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಬರ್ದು ಕಳಿಸಿಕೊಡಕ್ಕೆ ಜೂನ್ 9 ನಡೆಯಕಿರುವ ಸಭೆಗೆ ಭಾಗವಹಿಸುವ ಹಂಗೆ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ಕೇಳಿಕೊಂಡಳು.

ಬೀರ್ಗ ಕಾರಳಾನ ಅಜ್ಜಮಾಡ ಪೌತಿ ಮೋಟ ಹೆಂಡ ಪೊಣ್ಣು ಪಾರ್ವತಿ ಇಂದು ಮರಣಪಟ್ಟಿದ್ದು. 96 ಬೈತರ ಅಜ್ಜಮಾಡ ಪಾರ್ವತಿ ತಾಮನೆ ಕಡೆ ಮಾಡ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ಅಯ್ಯಂಗಡ ಮೋವು ಮೋಹನ್ರ ಮನೆಯಲ್ಲಿ ನಡಪಂದು ಒಕ್ಕಕರ ಅರಿಚಿಟ್ಟಿತು. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾಡಳಿತ ತಿಂಜ ವಿಶ್ವ ಪರಿಸರ ನಾಳು ನಡಪು. ಕನ್ನಡ ಸಾಹಿತ್ಯ ಅಕಾಡೆಮಿಂಜ ಪುಸ್ತಕ ಪ್ರಶಸ್ತಿಗೆ ಅರ್ಜಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡುಕೂಟತ್ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಣಿಸಿ ಅಣ್ಣ ಮಂಡೆಯಳಿತರಡಿಲ್ ಮಡಿಕೇರಿರ ಗಾಂಧಿ ಭವನತ್ಲು ಉಲಗ ಪರಿಸರ ನಾಳು ನಡೆದತ್. ಗಿಡ ನಟ್ಟಿತ್ತು ಕಾರ್ಬಾರ್ಕ ಮೊಳಿಯಿಟ್ಟು ತಕ್ಪರಂದ ಪ್ರಭಾರ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳನ್ನು ಬಿ ಪರಮೇಶ್ವರ್ ಪ್ರಸನ್ನ ಅಯ್ಯಂಗ ಪ್ರತಿಯೊಬ್ಬನು ಪರಿಸರ ರಕ್ಷಣೆರ ಬಗ್ಗೆ ಅರ ಮ್ಯಾನತ